ನಿನ್ನಲ್ಲಿ ನಾನಾಗಿ ಕಣ್ಣಲ್ಲಿ ಕಣ್ಣಾಗಿ ಮೈ ಮರೆವಾ ನನ್ನಲ್ಲಿ ನೀನಾಗಿ ನಿನ್ನಲ್ಲಿ ನಾನಾಗಿ ನವೀನ ಕಲೆಯು ನವೀನ ಕಾಡಿಗೆ ಕಣ್ಣಿನ ಭಾವ ನವೀನ ಉಡಿಗೆ ನವೀನ ತೊಡಿಗೆ ನವೀನ ಮದನನ ಬಾಣ ಸಹಿಸೆನು ನನ್ನಲ್ಲಿ ನೀನಾಗಿ ನಿನ್ನಲ್ಲಿ ನಾನಾಗಿ ಮೋಡವತೂರಿ ಮುಗಿಲನು ಏರಿ ಬಾನಲಿ ಚಂದ್ರನ ಸೀಮೆಯ ಸೇರಿ ಬಾಳಿನ ಬೆಳಕ ಚೆಲ್ಲುತ್ತ ಬಾರೆ ಜೇನಿನ ಹೊಳೆಯಲಿ ಮೀಜುವ ಬಾ ನನ್ನಲ್ಲಿ ನೀನಾಗಿ ನಿನ್ನ